ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 2, ಪ್ರೀತಿಬಂಧ. ಪ್ರೀತಿಬಂಧಗಳ ಬಗೆ ಸಂಬಂಧಗಳ ಆಳವನ್ನು ಮೀರಿದ್ದು. ಭಾಮಾಂಟಿಯೊಡನೆ ನಮ್ಮ ಬಾಂಧವ್ಯ ಇಂತಹುದು. ನಾನು ಹುಟ್ಟಿದಂದೇ ನನ್ನನ್ನು ನೋಡಲು ಬಂದ ಭಾಮಾಂಟಿ ಅದೇ ಹೊಸದಾಗಿ ಅಮ್ಮನ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇರಿಕೊಂಡವರು. ಆಟ ಟೀಚರಿಗೆ ಮಗುವಾಗಿದೆ ಎಂದು ಕೇಳಿ ಮನೆ ತೋರಲೆಂದು ಶಾಲಾ ಪೇದೆ ಕೊರಗನನ್ನು ಜೊತೆಗೆ ಕರಕೊಂಡು ಮಗುವನ್ನು ನೋಡಬಂದರಂತೆ. ಅಂದಿನಿಂದ ಇಂದಿನವರೆಗೂ ಅವರು ನಮ್ಮ ಪ್ರೀತಿಯ ಭಾಮಾಂಟಿ, ಮುತ್ತಿನಂತಹ ಅಕ್ಷರಗಳ ಆಂಟಿ, ಸಂಪೂರ್ಣ ವಾತ್ಸಲ್ಯಮಯಿ. 6ನೇ 7ನೇ ತರಗತಿಗೆ ಕನ್ನಡ, ಗಣಿತ, ಗೃಹ ವಿಜ್ಞಾನ ಕಲಿಸುತ್ತಿದ್ದ ಆಂಟಿಯನ್ನು ಶಾಲೆಯಲ್ಲಿ ಟೀಚರ್ ಎಂದು ಸಂಬೋಧಿಸುವುದು ನಮಗೆ ಬಹಳ ಕಷ್ಟವಾಗುತ್ತಿತ್ತು. ಹಾಗೆಯೇ ಶಾಲಾ ಹೆಡ್ ಮಿಸ್ಟ್ರೆಸ್ ನಮ್ಮ ಪ್ರೀತಿಯ ರಾಧಾಂಟಿಯನ್ನು ಸಹ. ಗೈಡ್ಸ್ ಕ್ಯಾಂಪ್, ಸ್ಪೋರ್ಟ್ಸ್ ಮೀಟ್ ಎಂದು ನಮ್ಮಮ್ಮ ದೂರ ಪರವೂರಿಗೆ ಹೋದಾಗ ಭಾಮಾಂಟಿ ಬಂದು ನಮ್ಮೊಡನಿರುತ್ತಿದ್ದರು. ಹೊರೆ ಕೂದಲನ್ನು ಹೊತ್ತಿದ್ದ ನನ್ನ ತಲೆ ಕೂದಲನ್ನು 2 ಜಡೆಯಾಗಿ ಬಿಗಿದು ಕಟ್ಟಲು ಸಾಧ್ಯವಾಗುತ್ತಿದ್ದುದು ಕೇವಲ ನಮ್ಮ ಅಮ್ಮ ಹಾಗೂ ಭಾಮಾಂಟಿಗೆ ಮಾತ್ರ. ಅಷ್ಟೂ ದಪ್ಪಲಾದ ಉದ್ದ ಕೂದಲ ಹೊರೆ ನನಗೆ ಸಾಕು ಸಾಕೆನಿಸುತ್ತಿತ್ತು. ನಾನು ಹುಟ್ಟಿದಾಗ ನೆರೆಯ ಅಂಬುಜಮ್ಮ ಅಂದರಂತೆ, ತಲೆಗೆ ಎಷ್ಟು ಬೇಕಾದರೂ ಹೂ ಮುಡಿಸಬಹುದು, ಆದರೆ ಕಿವಿಗೆ ಮಾತ್ರ ಚಿನ್ನ ಇಡುವ ಹಾಗಿಲ್ಲ ಎಂದು. ಹೂ ಮುಡಿಯಲು ಚಪ್ಪಟೆ ಹಿಂಭಾಗದ ತಲೆ, ಭಾರ ಚಿನ್ನದೊಡವೆ ಧರಿಸಲಾಗದಂತೆ ತೆಳ್ಳನೆ ಕಿವಿ, ಚಿಕ್ಕದಾದ ಕಿವಿಯ ಬಳ್ಳಿ. ಈ ತಲೆಗೂದಲಿಗೆ ನನ್ನ ಭಾಮಾಂಟಿ ಅದೆಷ್ಟು ರೆಂಜೆ, ಮಧುಮಾಲತಿ, ಸುರಗೆ ಹೂಮಾಲೆಗಳನ್ನು ಮುಡಿಸಿರಬಹುದೋ ಲೆಕ್ಕವೇ ಇಲ್ಲ. ಹೂಗಳು ಮತ್ತು ನನ್ನ ಜಡೆ ಒಟ್ಟಿಗೆ ತರುತ್ತಿದೆ ನನ್ನ ರಾಧಾಂಟಿಯ ನೆನಪು. ಬೆಸೆಂಟ್ ಶಾಲೆಯ ಹೆಡ್ ಮಿಸ್ಟ್ರೆಸ್ ರಾಧಾ ಶೆಟ್ಟಿ ಬಿಡಾರಂ ಕೃಷ್ಣಪ್ಪನವರ ಮಗ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ KLN ರಾವ್ ಅವರನ್ನು ಮದುವೆಯಾಗಿ ರಾಧಾರಾವ್ ಆದರು. ಕೊಡಿಯಾಲಗುತ್ತು ಮನೆಯ ರಾಧಾ ಆಂಟಿ ಅತ್ಯಂತ ಚತುರಮತಿ. ಇಂಗ್ಲಿಷ್ ಭಾಷಾ ಶಿಕ್ಷಣದಲ್ಲಿ ಉನ್ನತ ತರಬೇತಿಗಾಗಿ ಅಮೆರಿಕ ದೇಶಕ್ಕೆ ಹೋಗಿ ಬಂದವರು. ಮಾತಿನಲ್ಲಿ ನಾನು ಎಂಬ ಪದದ ಪ್ರಯೋಗದಲ್ಲಿ ನನ್ನನ್ನು ತಿದ್ದಿದವರು. ಸ್ಕ್ವಾಡ್ ಲೀಡರ್ಸ್ ಯಾರ್ಯಾರು ಎನ್ನುವಾಗ ನಾನು ಕೊನೆಯಲ್ಲಿರಬೇಕೆಂದು, ಕ್ರಿಕೆಟ್ ಆಡಿ ಶಾಲಾ ಕಿಟಕಿಯ ಗಾಜು ಒಡೆದವರಾರೆಂದು ಹೇಳುವಾಗ ನಾನು ಮೊದಲಲ್ಲಿರಬೇಕೆಂದು ಅಷ್ಟು ಸೊಗಸಾಗಿ ನನ್ನನ್ನು ತಿದ್ದಿದವರು. ಗುತ್ತಿನ ಮನೆಯಿಂದ ನಾವು ಶಾಲೆಯ ಮನೆಗೆ ಬಂದ ಬಳಿಕ ಒಂದು ಸಂಜೆ ಅಮ್ಮನನ್ನೊಪ್ಪಿಸಿ ನನ್ನನ್ನು ಜೊತೆಗೆ ತಮ್ಮ ಮನೆಗೆ ಕರೆದೊಯ್ದಿದ್ದರು. ಮರು ಬೆಳಿಗ್ಗೆ ನನ್ನ ಹೊರೆಗೂದಲನ್ನು ಹೇಗೋ ಕಟ್ಟಿ ಮನೆ ತೋಟದ ಹೂಗಳ ರಾಶಿಯನ್ನೇ ನನ್ನ ತಲೆಗೆ ಮುಡಿಸಿ ಶಾಲೆಗೆ ಕರೆತಂದಾಗ ಉಳಿದ ಟೀಚರ್ಸ್ ನಕ್ಕು ಸುಸ್ತಾಗಿದ್ದರು. ಇಟ್ ವಾಸ್ ಎ ರಿಯಲ್ ಸೈಟ್ ಎಂದು ಅಮ್ಮ ಅನ್ನೋದನ್ನು ಕೇಳಿದ್ದೆ. ವಿವಾಹ ಪೂರ್ವ ರಾಧಾಂಟಿಯ 13 ಪುಟಗಳ ಪ್ರೇಮಪತ್ರದ ಮೇಘ ಸಂದೇಶವನ್ನು ಇದ್ದು KLN ರಾಯರ ಕೈಗಿತ್ತವರು ನಮ್ಮ ಅಮ್ಮನಂತೆ. ಅಮ್ಮನ ಆಫ್ಟರ್ ಸ್ಕೂಲ್ ಗೇಮ್ಸ್ ಹಾಗೂ ಗೈಡಿಂಗ್ ಕ್ಲಾಸುಗಳು ಮುಗಿದು ಅಮ್ಮ ಮನೆ ಸೇರುವಾಗ ನಿತ್ಯ ತಡ. ಹಾಗಾಗಿ ದಿನಂಪ್ರತಿ ಸಂಜೆ ಶಾಲೆ ಬಿಟ್ಟರೆ PVS ಬೇಕರಿಯ ದುಂಡನೆ ಬ್ರೆಡ್ ಒಂದೇ ನಮ್ಮ ತಿಂಡಿ. 1.5 ಬ್ರೆಡ್ ತಂದು 8 ಸಮತುಂಡುಗಳಾಗಿ ಕತ್ತರಿಸಿ 4ರಿಗೂ ಸಮಪಾಲು. ಅಮ್ಮ ಏನು ತಿನ್ನುತ್ತಿದ್ದರೋ ಆ ಯೋಚನೆ ಆಗ ನಮಗೆಂದೂ ಬಂದಿರಲಿಲ್ಲ. ಬಹಳ ದೊಡ್ಡವಳಾದ ಮೇಲೆ ಕಳೆದ ದಿನಗಳತ್ತ ದಿಟ್ಟಿಸಿದಾಗ ಅಮ್ಮ ತಿಂದುದನ್ನಾಗಲಿ ಉಂಡುದನ್ನಾಗಲಿ ನಾವೆಂದೂ ಕಂಡೇ ಇರಲಿಲ್ಲವೆಂಬುದು ಪ್ರಜ್ಞೆಯನ್ನು ಹೊಕ್ಕಿದ್ದು. ಒಂದಿನ ಏನೋ ನಿಮಿತ್ತ ಬೇಕರಿ ಮುಚ್ಚಲ್ಪಟ್ಟಿದ್ದರಿಂದ ಅಮ್ಮ ಹಿಂದಿರುಗಿದಾಗ ನಾವು 4ರು ತಿಂಡಿಗಾಗಿ ಅಮ್ಮನನ್ನು ಕಾಡತೊಡಗಿದ್ದೆವು. ಅದೇ ಆಗ ಮನೆ ಹೊಕ್ಕ ರಾಧಾಂಟಿ ನಮ್ಮೆಲ್ಲರನ್ನೂ ಹೊರಡಿಸಿಕೊಂಡು ಆಗ ಹೊಸದಾಗಿ ತೆರೆದಿದ್ದ ವುಡ್ಸೈಡ್ ಹೋಟೆಲಿಗೆ ಕರೆದೊಯ್ದು ತಿನ್ನಿಸಿದ ಮಸಾಲೆ ದೋಸೆ ಹಾಗೂ ಗುಲಾಬ್ ಜಾಮೂನ್ ರುಚಿ ಇಂದಿಗೂ ಹಸಿರಾಗಿದೆ. ಸಂಜೆ ಅಮ್ಮ ಹಿಂದಿರುಗುವ ಮುನ್ನ ಸಿಗಡಿ ಒಲೆಗಳಲ್ಲಿ ಮರದ ಹುಡಿ ತುಂಬಿಸುವ ಕೆಲಸ ನಮ್ಮ ಪಾಲಿಗಿತ್ತು. ಸಿಗಡಿಯ ಬಾಯಿಯಿಂದ ಒಳಕ್ಕೆ ಹಾಗೂ ಅದಕ್ಕೆ ತಾಗಿ ನಡುವಿನಿಂದ ಮೇಲಕ್ಕೆ, ಹೀಗೆ 2 ಮರದ ಸೊಂಟೆಗಳನ್ನಿಟ್ಟು ಸುತ್ತಲೂ ಒತ್ತಿ ಒತ್ತಿ ಮರದ ಹುಡಿ ತುಂಬುವ ಕೆಲಸ. ಅಣ್ಣನಿಗೊಂದು ಕಲ್ಲಿದ್ದಲ ಸಿಗಡಿ ಸಿದ್ಧವಾಗಿಸುವ ಕೆಲಸ. ಸದಾ ತೀವ್ರ ಉಬ್ಬಸ ಬಾಧಿಸುತ್ತಿದ್ದ ನಮ್ಮ ತಂದೆಯವರಿಗೆ ಈ ಮರದ ಹುಡಿಯ ಸಿಗಡಿ ಒಲೆಯ ಹೊಗೆಯಿಂದ ತುಂಬ ಕೆಡುಕಾಗಿರಬಹುದೆಂದು ನಮ್ಮ ಅಮ್ಮನಿಗೆ ಅನಿಸಿದ್ದು ಬಹಳ ವರ್ಷಗಳ ನಂತರವೇ. ಶಾಲಾ ಗೇಟ್ನೆದುರಿನ ರಸ್ತೆ ದಾಟಿದರೆ ಎತ್ತರದಲ್ಲಿ ಸಣ್ಣ ಶಾಲೆ. ಶಾಲೆಯ ಗಂಟೆ ಹೊಡೆದುದು ಕೇಳಿದ ಮೇಲೆ ಚೀಲ ಹಿಡಿದು ಓಟ. ಆ ಸಣ್ಣ ಶಾಲಾ ಹಾಲ್ನ ಮೇಲ್ಗಡೆ ವೃತ್ತಾಕಾರದ ಎತ್ತರದ ಬುರುಜು. ತೀರಿಕೊಂಡ ಟೀಚರೊಬ್ಬರು ಅಲ್ಲಿ ಪ್ರೇತವಾಗಿದ್ದಾರೆಂಬ ಮಕ್ಕಳ ಕಲ್ಪಕತೆ ನನ್ನನ್ನು ಸದಾ ಕುತೂಹಲಿಯಾಗಿಸಿ, ಅವಕಾಶ ಸಿಕ್ಕಾಗೆಲ್ಲ ಅಟೆಂಡರ್ ಐತಪ್ಪನ ಹಿಂದೆ ಬುರುಜಿನ ಸುರುಳಿ ಮೆಟ್ಟಲುಗಳನ್ನೇರುವ ಯತ್ನ ನಡೆದೇ ಇತ್ತು. ಲೆಕ್ಕ ಕಲಿಸುವ ಆ ಟೀಚರ್ ಕೈಯಲ್ಲಿ ತೂತು ಇದೆ ಎಂದು ಆ ತೂತಿನಿಂದ ಚಾಕು ಕೆಳಗೆ ಬೀಳಿಸಿ ಮಕ್ಕಳು ಹೆಕ್ಕಿಕೊಡಲೆಂದು ಬಗ್ಗಿದರೆ ಬೆನ್ನಿಗೊಂದು ಮರಣಾಂತಿಕ ಗುದ್ದು ಖಂಡಿತ ಎಂದು ಕಥೆಯಿತ್ತು. ಹಾಲು ಎದುರಿನ ಪುಟ್ಟ ಬಯಲಿನ ಅಂಚಿಗೆ ಹಾಸ್ಟೆಲ್ ಪದ್ಮವಿವಹಾರ. ಶಾಲೆ ಬಿಟ್ಟ ಬಳಿಕ ಈ ಹಾಸ್ಟೆಲ್ ಗಂಟೆ ಹೊಡೆಯುವವರೆಗೆ ಅಲ್ಲಿ ನಮ್ಮ ವಿವಿಧ ಆಟಗಳು. ಗಂಟೆ ಹೊಡೆದು ಮಕ್ಕಳೆಲ್ಲ ಹಾಸ್ಟೆಲ್ ಸೇರಿಕೊಂಡರೆ ನಾವು ಇತ್ತ ಮನೆಗೆ. ಮನೆ ಎದುರು ಶಾಲಾ ಅಂಗಣದಲ್ಲಿ ಅಮ್ಮನ ಆಫ್ಟರ್ ಕ್ಲಾಸ್ ಗೇಮ್ಸ್ ಗೈಡಿಂಗ್ ಕ್ಲಾಸ್ಗಳು ನಡೆಯುತ್ತಿದ್ದವು. ಮಕ್ಕಳನ್ನು ತಿದ್ದುವ, ಎಚ್ಚರಿಸುವ ಅಮ್ಮನ ಶಿಸ್ತು ಪಾಲನೆಯ ಬಿಗುವಾದ ದನಿ ಅಲ್ಲಿಂದ ಕೇಳಿಬರುತ್ತಿತ್ತು. ಶಾಲಾ ಹಿತ್ತಿಲ ಮೂಲೆಯಲ್ಲಿ ನಮ್ಮ ಮನೆಯಿಂದ ತುಸು ದೂರದಲ್ಲಿ ತೋಡಿನ ಅಂಚಿನಲ್ಲಿ ಶಾಲಾ ಮಕ್ಕಳಿಗಾಗಿ ಸಾಲಾಗಿ ಪಾಯಖಾನೆಗಳಿದ್ದವು. ಹರಿಜನರ ತಲೆಯ ಮೇಲೆ ಮಲ ಹೊರಿಸುತ್ತಿದ್ದ ಅಂದಿನ ದಿನಗಳ ಹೇಯ ಪದ್ಧತಿಗೆ ಸಾಕ್ಷಿಯಾಗಿದ್ದ ಆ ವ್ಯವಸ್ಥೆಯ ಚಿತ್ರ ಇನ್ನೂ ನನ್ನ ಕಣ್ಣಲ್ಲಿದೆ. ಆ ದುರ್ಗಂಧ, ಗುಲ್ಲಿ ಹಾಗೂ ಅವಳ ಸಂಗಾತಿ ತೊಳೆದು ಹೋದ ಬಳಿಕ ಅಲ್ಲಿ ಉಳಿಯುತ್ತಿದ್ದ ಫಿನೈಲ್ನ ಗಾಢ ವಾಸನೆ, ತಲೆ ಮೇಲೆ ಕಬ್ಬಿಣದ ಬಾಲ್ದಿ ತಗಡು ಹಿಡಿಸುಡಿಯ ಭಾರ ಹೊತ್ತು ಗುಲ್ಲಿ ನಡೆದು ಹೋಗುತ್ತಿದ್ದ ಆ ದೃಶ್ಯ, ಈಗಲೂ ಈ ಪಾಯಖಾನೆ ಆಗಾಗ ನನ್ನ ಕನಸಲ್ಲಿ ಪ್ರತ್ಯಕ್ಷವಾಗುವುದಿದೆ. ಅದರೊಳ ಹೊಕ್ಕು ಎಲ್ಲೂ ಸ್ಥಳವಿರದೆ ದಿಕ್ಕೆಟ್ಟಂತಾಗುವ ಕನಸು ಅಡಿಗಡಿಗೆ ಕಾಡುವುದಿದೆ. ಈ ಸಾಲು ಪಾಯಖಾನೆಗಳ ಕೊನೆಗೆ ಪ್ರತ್ಯೇಕವಾಗಿ ಹೊರಗಿನಿಂದ ನಮ್ಮ ಮನೆಗಾಗಿ ಒಂದು ಸೆಪ್ಟಿಕ್ ಟ್ಯಾಂಕ್ ಪಾಯಖಾನೆಯ ವ್ಯವಸ್ಥೆ ಇತ್ತು. ಹೀಗಾಗಿ ಶಾಲಾ ಟೀಚರ್ಸ್ ಎಂದಾದರೂ ಶೌಚಕ್ಕೆ ಹೋಗುವುದಿದ್ದರೆ ಇದನ್ನೇ ಉಪಯೋಗಿಸುತ್ತಿದ್ದರು ಹಾಗೂ ನಮ್ಮ ಬಚ್ಚಲಲ್ಲಿ ಕಾಲು ತೊಳೆದುಕೊಂಡು ಕ್ಲಾಸಿಗೆ ಹಿಂದಿರುಗುತ್ತಿದ್ದರು. ಒಂದು ಮಧ್ಯಾಹ್ನ ಹೀಗೆ ನಮ್ಮ ಸುಮಿತ್ರಾಬಾಯಿ ಟೀಚರ್ ನಮ್ಮಲ್ಲಿಗೆ ಬಂದುದಲ್ಲದಿದ್ದರೆ ಅಂದೇ ನನ್ನೀ ಕಥೆಯ ಎರಡನೇ ಇತಿಶ್ರೀ ಆಗುತ್ತಿತ್ತೇನು. ನನಗಾಗ 5, ನಮ್ಮಣ್ಣನಿಗೆ 6.5 ವರ್ಷ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಾಗ ಪಲ್ಯವೇನು ಕಾಣದೆ ಅಣ್ಣ ಪಪ್ಪಡ ಕಾಯಿಸುವನ ಶ್ಯಾಮಲ ಎಂದ. ನಾನು ಒಪ್ಪಿದೆ. ಅಣ್ಣ ಸೀಮೆಎಣ್ಣೆ ಸ್ಟವ್ ಉರಿಸಿದ. ನಾನು ಕಾವಲಿ ಇಟ್ಟು ಎಣ್ಣೆ ಹೊಯ್ದೆ. ಅಣ್ಣ ಪಪ್ಪಡ ಹಿಡಿದು ಸಜ್ಜಾಗಿ ನಿಂತ. ಅಷ್ಟರಲ್ಲಿ ಸೀಮೆಎಣ್ಣೆ ವಾಸನೆಗೆ ಜಾಗೃತರಾಗಿ ಒಳಹೊಕ್ಕ ಟೀಚರ್ ಬಳಿಗೆ ಧಾವಿಸಿ ನಮ್ಮನ್ನು ದೂರ ಸರಿಸಿ ಸ್ಟವ್ ನಂದಿಸಿ ನಮ್ಮನ್ನು ಉಳಿಸಿದರು. 5-6 ಆ ಎಳೆ ವಯದಲ್ಲಿ ತೆಂಗಿನೆಣ್ಣೆ ಸೀಮೆಎಣ್ಣೆ ನಡುವಿನ ವ್ಯತ್ಯಾಸ ಪರಿಚಯ ನಮಗೆಂತು. ಮಕ್ಕಳಿಗೆ ಏನಾದರೂ ಒಂದಿಷ್ಟು ಪಲ್ಯ ಮಾಡಿಟ್ಟೇ ಬರಬೇಕೆಂದು ಅಂದೇ ಅಮ್ಮನಿಗೆ ರಾಧಾಂಟಿಯ ಫರ್ಮಾನ್ ಹೊರಟಿತು. ಪ್ರೈಮರಿಯ ಹೆಡ್ ಮಿಸ್ಟ್ರೆಸ್ ನಮ್ಮ ಸೋದರತ್ತೆ ಯು ಸುಂದರಿ ಟೀಚರ್, ಹೈಸ್ಕೂಲ್ನ ಕನ್ನಡ ಗಣಿತ ಗೃಹ ವಿಜ್ಞಾನ ಕಲಿಸುತ್ತಿದ್ದ ಆಂಟಿ ಭಾಮಾ ಟೀಚರ್, ಸಾಯನ್ಸ್ ಟೀಚರ್ ಎ ಸುಂದರಿ ಟೀಚರ್, ಸಂಸ್ಕೃತ ಪಂಡಿತ ಲೋಕಯ್ಯ ಶೆಟ್ಟರು, ಕನ್ನಡ ಪಂಡಿತ ಪಿ ಕೆ ನಾರಾಯಣರು, ಸಂಗೀತದ ಶ್ರೀನಿವಾಸ ಉಡುಪರು, ನನ್ನ ನೃತ್ಯ ಗುರು ರಾಜನ್ ಅಯ್ಯರವರು, ಚಿತ್ರಕಲೆಯ ಟೀಚರ್ ಗ್ರೀಟಾ ಸತ್ಯಾರ್ಥಿ, ಹೀಗೆ ನಮ್ಮ ಅಂದಿನ ಆ ಭವ್ಯ ಗುರು ಪರಂಪರೆ. ಶಾಲೆಯ ವಸಂತೋತ್ಸವದ ತಯಾರಿಯಲ್ಲಿ ನೃತ್ಯ ನಾಟಕಗಳಿಗಾಗಿ ತಡರಾತ್ರಿಯವರೆಗೂ ಸಿದ್ಧಪಡಿಸುತ್ತಿದ್ದ ಕಿರೀಟಗಳ ಹೊಳಪು ಈಗಲೂ ಕಣ್ಣಲ್ಲಿದೆ. ಪಂಡಿತರ ಗೀತ ನಾಟಕಗಳಿಗೆ ಉಡುಪರ ಸಂಗೀತ, ನೃತ್ಯ ನಾಟಕಗಳಿಗೆ ರಾಜನಯ್ಯರವರ ನೃತ್ಯ ವೈಭವ, ಬುನಾದಿ ಶಿಕ್ಷಣದೊಂದಿಗೆ ಸಾಂಸ್ಕೃತಿಕ ವೈಭವ ಮೇಳೈಸಿದ ಸತ್ಪರಂಪರೆ. ಬುನಾದಿ ಶಿಕ್ಷಣದ ಪ್ರೈಮರಿಯಲ್ಲಿ ನೂಲುವಿಕೆ ನಮಗೆ ಕಡ್ಡಾಯವಿತ್ತು. ಹತ್ತಿಯನ್ನು ಹಿಂಜಿ ಅರಳೆಯಾಗಿಸಿ ಹಂಜು ಮಾಡಿ ತಕಲಿಯಿಂದ ನೂಲುವುದು, ನೂತದ್ದನ್ನು ರಾಟೆಯಲ್ಲಿ ಸುತ್ತುವುದು ತರಗತಿಯ ಪಾಠವಾಗಿತ್ತು. ನಮ್ಮ ತರಗತಿಯ ಹುಡುಗನೊಬ್ಬ ಒಂದಿನ ನೆಲದಲ್ಲಿ ಬಿಟ್ಟಿದ್ದ ತನ್ನ ತಕಲಿಯ ಮೇಲೆ ತಾನೇ ತಪ್ಪಿ ಕಾಲಿರಿಸಿ ತಕಲಿಯ ಚೂಪಾದ ಕೊಕ್ಕೆ ಅವನ ಪಾದದ ಮಣಿಗಂಟಿನಿಂದ ಒಳಹೊಕ್ಕು ಇನ್ನೊಂದೆಡೆಯಿಂದ ಹೊರಬಂದಿತ್ತು. ಶಾಲೆಯಲ್ಲಿ ಓಡಿ ಆಡಿ ಬಿದ್ದು ಆಗುವ ವಿದ್ಯಾರ್ಥಿಗಳ ಗಾಯಗಳಿಗೆ ತಾನೇ ಪ್ರಥಮ ಚಿಕಿತ್ಸೆ ನೀಡುತ್ತಿದ್ದ ನಮ್ಮ ಅಮ್ಮ ಈಗ ಏನೂ ಮಾಡಲಾಗದೆ ತಕ್ಷಣ ಅವನನ್ನು ವೆನ್ಲಾಕ್ ಹಾಸ್ಪಿಟಲ್ಗೆ ಕೊಂಡೊಯ್ದರು. ಕೊಕ್ಕೆ ಇದ್ದ ಕಾರಣ ತಕಲಿಯನ್ನು ಹಾಗೆ ಹೊರಗೆಳೆಯುವಂತಿರಲಿಲ್ಲ. ಬಂಧುವು ಪರಿಚಿತರೂ ಆಗಿದ್ದ ಡ್ಯೂಟಿ ಡಾಕ್ಟರ್ ಏನಾದರೂ ಮಾಡುವರೆಂದು ಅಮ್ಮ ಕಾಯುತ್ತಿದ್ದರೆ ಸಾಕಷ್ಟು ತಡವಾಗಿಯೇ ಬಂದ ಆತ ಒರಟಾಗಿ ಆ ತಕಲಿಯನ್ನು ಹಾಗೆಯೇ ಹೋದಂತೆಯೇ ಹೊರಗೆಳೆದಾಗ ಆ ಹುಡುಗನಿಂದ ಹೊರಟ ಚೀತ್ಕಾರದ ಬಗ್ಗೆ, ಡಾಕ್ಟರರ ನಿಷ್ಕಾರುಣ್ಯದ ರೂಕ್ಷ ವ್ಯವಹಾರದ ಬಗ್ಗೆ ಹೇಳಿದ ಅಮ್ಮ ತುಂಬ ವ್ಯಥೆ ಅಸಮಾಧಾನ ತೋರಿದ್ದರು. ಮಳೆಗಾಲದ ದಿನಗಳಲ್ಲಿ ಶಾಲಾ ಬಯಲಿನಂಚಿನ ತೋಡು ಬೋರ್ಗರೆದು ಹರಿಯುತ್ತಿತ್ತು. ಶಾಲೆಯ ಪೂರ್ವಕ್ಕೆ ಮುಖ್ಯ ರಸ್ತೆ ಎದುರಿಗೆ ಎತ್ತರ ಮೈದಾನ ಪ್ರದೇಶದ ಅಂಚಿಗಿದ್ದ ತೂಬಿನಿಂದ ಧೋ ಧೋ ಎಂದು ಕೆಳಗಿಳಿಯುವ ನೀರು ರಸ್ತೆಯಡಿಯಿಂದ ಸಾಗಿ ನಮ್ಮ ತೋಡಿನಲ್ಲಿ ಧುಮುಕಿ ಬೋರ್ಗರೆದು ಸಾಗುತ್ತಿತ್ತು. ತೋಡಿನಂಚಿನುದ್ದಕ್ಕೂ ಹಬ್ಬಿದ ಮಧುಮಾಲತಿ ಬಳ್ಳಿಯ ಜೊತೆಗೆ ಬಳ್ಳಿಯಾಗಿ ನುಲಿಯುತ್ತಾ ಮಾರುದ್ದದ ಕೆರೆ ಹಾವುಗಳು ಕಾಣಿಸಿಕೊಳ್ಳುತ್ತಿದ್ದವು. ಒಂದು ದಿನ ತೋಡಿನ ಮೊರೆತ ಬೋರ್ಗರೆಯುತ್ತಿರುವಾಗ ಪಾಯಖಾನೆ ಹೊಕ್ಕ ನಾನು ಬಾಲ್ದಿಯ ನೀರಲ್ಲಿ ಮೇಲೆ ಮಾಡಿನ ಪಕ್ಕಾಸಿನಲ್ಲಿ ಸಿಂಬೆ ಸುತ್ತಿ ಕುಳಿತ ಹಾವಿನ ಪ್ರತಿಬಿಂಬ ಕಂಡು ಬೆಚ್ಚಿ ಹೊರಗೋಡಿ ಬಂದಿದ್ದೆ. ಅಪರೂಪಕ್ಕೆ ವಿಷದ ಹಾವುಗಳು ಕಾಣಿಸುತ್ತಿದ್ದುವು. ಒಂದಿನ 4 ವರ್ಷದ ಪುಟ್ಟ ತಮ್ಮ ಮುರಳಿ ಹಿತ್ತಲ ಮಾವಿನ ಮರದಡಿಯಲ್ಲಿದ್ದ ದೊಡ್ಡ ಕಲ್ಲೊಂದನ್ನು ಎತ್ತಲು ಹೋಗಿ ಅದರಡಿಯಲ್ಲಿದ್ದ ವಿಷದ ಕನ್ನಡಿ ಹಾವಿನ ಮೇಲೆ ಆ ಕಲ್ಲನ್ನು ಹಾಕಿ ತುಂಡಾಗಿ ನುಲಿಯುತ್ತಿದ್ದ ಆ ಹಾವಿನ ಬಾಲದ ತುಂಡನ್ನು ಹಿಡಿದೆತ್ತಿದಾಗ ಬಳಿಯೇ ಇದ್ದ ಸೈನ್ಸ್ ಅಟೆಂಡರ್ ಐತಪ್ಪ ಓಡಿ ಬಂದು ಮಗುವಿನ ಕೈಯಿಂದ ಆ ವಿಷ ಜಂತುವನ್ನು ಕಿತ್ತು ದೂರ ಎಸೆದಿದ್ದ. ಬಲು ತುಂಟನಾಗಿದ್ದ ತಮ್ಮ ಮುರಳಿ ಶೈಶವದಲ್ಲಿ ಚೇಳುಗಳನ್ನು ಹಿಡಿಯಲೆತ್ನಿಸುತ್ತಿದ್ದ. ಮಕ್ಕಳಾದ ನಮ್ಮ ಕಣ್ಣು ಮುಚ್ಚಾಲೆ ಆಟಕ್ಕೆ ಹೆಡ್ ಮಿಸ್ಟ್ರೆಸ್ನ ಆಫೀಸ್ ರೂಮ್ ಕೂಡ ಅಡಗು ತಾಣವಾಗಿತ್ತು. ಅಲ್ಲಿ ಅಡಗಿರುವಾಗ ಪಕ್ಕದಲ್ಲಿ ಕ್ಯಾನ್ವಾಸ್ ಚೀಲದಲ್ಲಿ ತೂಗಿರುವ ಅಸ್ಥಿ ಪಂಜರ ಗಾಳಿಗೆ ಕಿರಿಗುಡುವ ಸದ್ದು ಹಾಗೂ ಆ ತೂಗಾಟಕ್ಕೆ ಭಯವೂ ಆಗುತ್ತಿತ್ತು. ಕೋರ್ಟುಗುಡ್ಡೆ ಏರಿ ಅಲೋಶಿಯಸ್ ಕಾಲೇಜ್ ಆವರಣ ಬಾವುಟಗುಡ್ಡೆಯಲ್ಲೆಲ್ಲ ಸುತ್ತಾಡಿ ಲೈಬ್ರರಿ ಹೊಕ್ಕು ಹೊಸ ಪುಸ್ತಕ ಪಡೆದು ಪಡುಗಡಲ ಸೂರ್ಯಾಸ್ತ ವೀಕ್ಷಿಸಿ ಮತ್ತೆ ಓಡುತ್ತಾ ಕಾಲೇಜಿನ ಸೈನ್ಸ್ ಸೆಕ್ಷನ್ನ ತಿಮಿಂಗಿರದ ಅಸ್ಥಿ ಪಂಜರವನ್ನು ತಿರುತಿರುಗಿ ನೋಡುತ್ತಾ ಗುಡ್ಡೆ ಇಳಿದು ಮನೆಗೆ ಮರಳುವುದು. ಕೈಕಾಲು ತೊಳೆದು ಅಮ್ಮ ದೀಪವಿಟ್ಟೊಡನೆ ದೇವರ ಪಠದೆದುರು ಕುಳಿತು ಕೈ ಮುಗಿದು ರಾಧಾಕೃಷ್ಣ ನೀ ದಯಮಾಡೋ ಎಂದು ಆರಂಭಿಸುವಾಗ ಪಕ್ಕದ ಹಿತ್ತಿಲ ಪ್ರಭುವಿನ ಮನೆಯಿಂದ ಅಂಚೆ ಬಪ್ಪ ಎಂದು ಏರುದನಿಯಲ್ಲಿ ಪ್ರಭು ಹಾಗೂ ಆತನ ಕೆಲಸದಾಳು ಮೊರೆಯಿಡುವ ಸಂಧ್ಯಾ ಪ್ರಾರ್ಥನೆ ಕೇಳಿಬರುತ್ತಿತ್ತು. ಏಕತಾನದ ಆ ದನಿಯನ್ನು ಮೀರುವ ಶಕ್ತಿ ನಮ್ಮ ಎಳೆಕಂಠಗಳಿಗಿರಲಿಲ್ಲ. ಅಡ್ಡಬಿದ್ದು ಎದ್ದೊಡನೆ ನಮ್ಮ ಬಾಯಿಂದಲೂ ಅಂಚೆ ಬಪ್ಪ ಹೊರಡುತ್ತಿತ್ತು. ಕೈ ತಾನಾಗಿಯೇ ಎದೆಯ ಮೇಲೆ ಶಿಲುಬೆ ನಮ್ಮನ್ನ ಮೂಡಿಸುತ್ತಿತ್ತು. ಈಗ ವಿಶಾಲವಾದ ಮಾರಿಷ್ಕಾ ಕಾಂಪ್ಲೆಕ್ಸ್ ಎದ್ದಿರುವ ಪ್ರದೇಶದಲ್ಲಿದ್ದ ನಮ್ಮ ಡಾಕ್ಟರ್ MS ಪ್ರಭು ಅವರ ಡಿಸ್ಪೆನ್ಸರಿಗೆ ಭೇಟಿ ಬಾಲ್ಯದ ಆ ದಿನಗಳಲ್ಲಿ ಅನಿವಾರ್ಯವಾಗಿತ್ತು. ಜ್ವರ, ಸಾಂಕ್ರಾಮಿಕ ರೋಗಗಳು, ಆಡಿ ಓಡಿ ಬಿದ್ದು ಆದ ಗಾಯಗಳು ನಮ್ಮನ್ನು ಅಲ್ಲಿ ಒಯ್ಯುತ್ತಿದ್ದವು. ಡಾಕ್ಟರ್ ಪರೀಕ್ಷೆ ಮಾಡಿದ ಬಳಿಕ ಕಂಪೌಂಡರ್ ನೀಡುವ ಮಾತ್ರೆ ಮಿಕ್ಸ್ಚರ್ಗಳೊಡನೆ ಹಿಂದಿರುಗುವುದು. ಅಲ್ಲೇ ಬಳಿಯಲ್ಲಿದ್ದ ನವಭಾರತ ಪತ್ರಿಕಾ ಮುದ್ರಣಾಲಯದೊಳಗೂ ನಾವು ಆಗೀಗ ನುಸುಳುವುದಿತ್ತು. ಚಂದಮಾಮದಂತೆಯೇ ನವಭಾರತ ಶಿಂಗಳೀಕ ನನಗೆ ಅಚ್ಚುಮೆಚ್ಚಾಗಿದ್ದ. ಅಲ್ಲೇ ಪಕ್ಕದಲ್ಲಿ ನಮ್ಮ ನೃತ್ಯಾಭ್ಯಾಸ ನಡೆಯುತ್ತಿದ್ದ ಕಲಾನಿಕೇತನವಿತ್ತು. ಕೆಲವೊಮ್ಮೆ ನಿದ್ರೆಯಿಂದೇಳುವಾಗ ಕೊಕ್ಕೆಗಟ್ಟುತ್ತಿದ್ದ ನನ್ನ ಎಡಗಾಲು ಮುಂದೆ ಇನ್ನೂ ಹೆಚ್ಚಿನ ತೊಂದರೆಗೊಳಗಾಗುವವರೆಗೆ ನನ್ನ ಆಟೋಟ ಸುತ್ತಾಟ ನೃತ್ಯಾಭ್ಯಾಸ ಅಬಾಧಿತವಾಗಿತ್ತು. ನೃತ್ಯದಲ್ಲಿ ನನ್ನ ಆಸ್ಥೆಯನ್ನು ಗುರುತಿಸಿ ತಲೆಬಾಡಿಯ ನನ್ನ ಕಿರಿಯಜ್ಜ ಮನೋಜ್ ಅಜ್ಜ ಮುಂಬೈಯಿಂದ ತಂದಿತ್ತ ಗೆಜ್ಜೆ ಈಗಲೂ ನಮ್ಮ ಅಟ್ಟದಲ್ಲಿ ಅಮ್ಮನ ಪೆಟ್ಟಿಗೆಯಲ್ಲಿ ತಣ್ಣನೆ ಕುಳಿತಿದೆ. ಇಫ್ ವಿಶಸ್ ವೇರ್ ಹಾರ್ಸಸ್ ಮನೀಷೆ ಎಂಬ ಕುದುರೆಯ ನೇರಿ ಮುಂದುವರಿಯಲಿದೆ.